ಇಲ್ಲಿಗೆ ಪ್ರದೇಶ ಸಮಾಚಾರ ಮುಗಿಯಿತು. ಇದು ಆಕಾಶವಾಣಿ ಮೈಸೂರು ಎಫ್ಎಂ 100.6. ರೋಹನ್, ಅಜ್ಜಿ ಕೋಲ್ ತಗೊಂಡ್ ಬಾರಪ್ಪ. ಅಲ್ಲ ಮಮ್ಮಿ, ನಿಮಗೆ ಯಾಕೆ ಅಜ್ಜಿಯ ಕೋಲ್ ಬೇಕಾಯ್ತು? ಮಗ ಕಿಕ್ಕುಂಗುನಿ ಇರಬಹುದು. ಹೌದು, ಚಿಕುನ್ಗುನ್ಯ ಲಕ್ಷಣಗಳೆಂದರೆ ತೀವ್ರವಾದ ಜ್ವರ, ತಲೆನೋವು ಮತ್ತು ಕೀಲುಗಳಲ್ಲಿ ತೀಕ್ಷ್ಣ ನೋವು ಇದ್ದರೆ ಸಮೀಪದ ಆರೋಗ್ಯ ಕೇಂದ್ರ ಇಲ್ಲ ಆಸ್ಪತ್ರೆಯನ್ನು ಸಂಪರ್ಕಿಸಿ. ಚಿಕುನ್ಗುನ್ಯಾಗೆ ಭಯಪಡಬೇಡಿ, ನಿಮ್ಮನ್ನು ಮತ್ತು ಜಾರಿ. ಸಮಯ 6:51. ಆಕಾಶವಾಣಿ ಮೈಸೂರು ಎಫ್ಎಂ 100.6. ಹಾಗೂ ರೈತ ಕಲ್ಯಾಣ ಮಂತ್ರಾಲಯ ಪ್ರಾಯೋಜಿತ ಕಾರ್ಯಕ್ರಮ ಕೃಷಿ ರಂಗ ಕಿಸಾನ್ ವಾಣಿ. ಸ್ವಾಗತ. ಭೋಜನ, ಜಲ್ ಔರ್ ಶುದ್ಧ ವಾತಾವರಣ ಹಮಾರೆ ಜೀವನ ಕಾ ಮುಖ್ಯ ಆಧಾರ ಸೇ ಕೃಷಿ ಕಿ ಸತತ ಕ್ಷಮತಾ ಪರ ಚಿಂತಾಯೆ ಬಢಿ ಹೈ. ಪ್ರಧಾನ ಮಂತ್ರಿ ಶ್ರೀ ನರೇಂದ್ರ ಮೋದಿ ಜಿ ರಸಾಯನ ಮುಕ್ತ ಜೈವಿಕ ಖೇತಿ ಕೋ ಬಢಾವಾ ದೇನೆ ಕೆ ಲಿಯೆ 5 ವರ್ಷ ಪೂರ್ವ ಸರ್ಕಾರ ನೇ ಪರಂಪರಾಗತ ಕೃಷಿ ವಿಕಾಸ ಯೋಜನಾ ತಥಾ ಉತ್ತರ ಪೂರ್ವ ಭಾರತ ಮೇ ಜೈವಿಕ ಮೂಲ್ಯ ಶೃಂಖಲಾ ಯೋಜನಾ ಆರಂಭ ಕಿ. ಆರ್ಗ್ಯಾನಿಕ್ ಫಾರ್ಮಿಂಗ್ ಕೋ ದೇಶ ಭರ ಮೇ ಬಢಾವಾ ದೇನೆ ಕೆ ಲಿಯೆ ಸರ್ಕಾರ ಅನೇಕ ಪ್ರಯಾಸ ಕರ್ ರಹೀ ಹೈ, ಬಲ್ಕಿ ಉಸ್ಕೆ ಲಿಯೆ ವ್ಯಾಲ್ಯೂ ಎಡಿಷನ್ ಔರ್ ಮಾರ್ಕೆಟ್ ಕಿ ವ್ಯವಸ್ಥಾ ಭಿ. ಲಗಭಗ 36 ಲಾಖ ಕಿಸಾನ್ 38 ಲಾಖ ಹೆಕ್ಟೇರ್ ಕ್ಷೇತ್ರ ಮೇ ಜೈವಿಕ ಖೇತಿ ಕರ್ ರಹೆ ಹೈ. इसके अतिरिक्त हमारे देश के अनेक ऐसे क्षेत्र हैं जहां आज भी पारंपरिक जैविक खेती हो रही है. ये है कि इसमें प्रमाणीकरण मात्र 2 से 3 महीनों में हो जाता है, जबकि सामान्य परिस्थिति कार निकोबार एवं नैन काउरी द्वीप समूह देश के सर्वप्रथम ऐसे प्रमाणीकृत जैविक क्षेत्र किया गया है. वर्ष 2016 में सिक्किम राज्य पूर्ण जाति मांग तथा जैविक उत्पादों का बढ़ता बाजार, किसानों की उपभोक्ताओं तक पहुँच तथा जिसे अधिक बढ़कर 7,000 करोड़ रुपए से अधिक का हो गया है, और इसमें प्रतिवर्ष 20% बाजार से लाभान्वित होंगे और जैविक कृषि आंदोलन को आगे बढ़ाएंगे. ಕೆಪಿಎಂಇ ತಿದ್ದುಪಡಿ ಕಾಯ್ದೆ ಸಾರ್ವಜನಿಕರ ಉತ್ತಮ ಆರೋಗ್ಯಕ್ಕೆ ಖಾಸಗಿ ಆಸ್ಪತ್ರೆಗಳ ಶಿಕ್ಷಣ ಕಡ್ಡಾಯ. ಚಿಕಿತ್ಸೆಗೆ ಮುನ್ನ ಅಂದಾಜು ವೆಚ್ಚವನ್ನು ಒದಗಿಸಬೇಕು. ತುರ್ತು ಸಂದರ್ಭಗಳಲ್ಲಿ ನಿರ್ಬಂಧವಿಲ್ಲದೆ ಪ್ರಥಮ ಚಿಕಿತ್ಸೆ ನೀಡಬೇಕು. ಚಿಕಿತ್ಸೆಯ ಸಂದರ್ಭದಲ್ಲಿ ರೋಗಿ ಮೃತಪಟ್ಟಲ್ಲಿ ಷರತ್ತು ಇಲ್ಲದೆ ಮೃತದೇಹ ನೀಡಬೇಕು. ರೈತ ಬಾಂಧವರೇ, ಇವತ್ತಿನ ಕಾರ್ಯಕ್ರಮದಲ್ಲಿ ನೈಸರ್ಗಿಕವಾಗಿ ಗಾವಡಗೆರೆ ಹೋಬಳಿ ಅತ್ತಿಗುಪ್ಪೆಯಲ್ಲಿ ಕೃಷಿ ನಡೆಸುತ್ತಿರುವ ಬಿಸಿ ಮೋಹನ್ ಕುಮಾರ್ ಅವರೊಂದಿಗಿನ ಸಂದರ್ಶನದ 2ನೇ ಭಾಗ. ಇದರಿಂದ ಹೆಚ್ಚುತ್ತಾ ಇದೆ ಅಂತ ಹೇಳ್ತಾ ಇದ್ದಾರೆ. ಇದನ್ನೇನಾದ್ರೂ ನೀವು ಇನ್ನೂ ಹೆಚ್ಚಾಗಿ ದೊಡ್ಡ ಪ್ರಮಾಣದಲ್ಲಿ ಮಾಡಬೇಕು. ನಿವೃತ್ತ ಜಿಲ್ಲಾಧಿಕಾರಿಯವರ ಮಗ ನನ್ನಿಂದ ಎಣ್ಣೆಯನ್ನು ಖರೀದಿ ಮಾಡಿದರು. ಅವರು ಖರೀದಿ ಮಾಡಲು ಸರಿ ಹೋದಂಥ ಪರಿಸ್ಥಿತಿ ಅವ್ರಿಗೆ ಕಂಡು ಬಂತು. ಆಮೇಲೆ ಅದನ್ನು ಅವರು ಖರೀದಿ ಮಾಡೋದು ಕೂಡಿಸಿ, ನಾವು ಯಾಕೆ ಇದನ್ನು ದೊಡ್ಡ ಮಟ್ಟದಲ್ಲಿ ತರಬಾರ್ದು, ಇದನ್ನು ಯಾಕೆ ನಾವು ಇನ್ನೂ 1,000 ಜನಗಳಿಗೆ ಕೊಡಬಾರ್ದು ಅನ್ನುವ ಪ್ರಶ್ನೆಯನ್ನು ನನಗೆ, ಅವರು ಲಂಡನ್ನಲ್ಲಿದ್ದಾರೆ ನಾಗೇಶ್ ಅಂತೇಳಿ, ಅವರು ನನಗೆ ಪದೇ ಪದೇ ಪ್ರಶ್ನೆಗೆ ಉಂಟಾಯಿತು, ಇಷ್ಟೊಂದು ಇದಾಗಿ ಕೂತಿದ್ದಾರೆ ಅಂತ. ಆಗ ಆಮೇಲೆ ಅವರು ನನ್ನನ್ನು ನೋಡಬೇಕು ಅನ್ನುವ ಕಾರಣಕ್ಕೇ ಲಂಡನ್ನಿಂದ ಬಂದರು. ಆಮೇಲೆ ಅವ್ರಿಗೆ ಖುಷಿಯಾಯಿತು. ಅವರು ಗೋವುಗಳನ್ನು ಸಾಕಿ ಆ ಗೋವಿನಲ್ಲಿ ಬರ್ತಕ್ಕಂಥ ಹಾಲನ್ನ ಬೆಂಗಳೂರು ನಗರದಲ್ಲಿ ಕೊಡ್ತಾ ಇದ್ದಾರೆ. ಈಗ ಅವರ ಮತ್ತು ನನ್ನ ಇಬ್ಬರ ಆಸಕ್ತಿಯೂ ಕೂಡ ಒಂದು ಮನೆಯಲ್ಲೂ ಕೂಡ ಸಂಪೂರ್ಣವಾದ ಒಮ್ಮತ ಮೂಡೋದಿಲ್ಲ ಯಾವುದೇ ವಿಚಾರದಲ್ಲಿ. ಖಂಡಿತ. ಆದರೆ ಅವರು ನಾನು ಎರಡೂವರೆ ವರ್ಷದಿಂದ ಇವತ್ತು ನಮಗೆ ಚರ್ಚೆ ಆಗುತ್ತೆ ಹೊರತು ಅದು ವಾದ ವಿವಾದ ಆಗಲ್ಲ. ನನಗೆ ನಾನು ಎರಡು ದಿನ ನನಗೆ ಮಾಡಿಲ್ಲ ಅಂದರೆ ಎರಡು ದಿನ ಯಾಕಾಯಿತು ಅಂತ ಕೇಳ್ತೀವಿ ನಾವು. ಯಾಕೆಂದರೆ ದಿನನಿತ್ಯದ ವಿಚಾರಗಳನ್ನ ನಾವು ವಿನಿಮಯ ಮಾಡ್ಕೊತಾ ಇದ್ದೀವಿ. ಮತ್ತು ನಾವು ಏನು ಮಾಡಬಹುದು ನಮ್ಮ ನಮ್ಮ ಸಮಾಜಕ್ಕೆ, ನಾವು ನಮಗೆ ನಮ್ಮ ತಂದೆ ತಾಯಿಯಂದಿರು ಕಲಿಸಿರುವಂಥ ನಾಲ್ಕು ಅಕ್ಷರಗಳನ್ನ ಯಾಕೆ ಈ ರೀತಿ ಸದುಪಯೋಗ ಪಾಡಿಕೊಂಡು ಇನ್ನೊಬ್ಬರಿಗೆ ನಾವು ಪರೋಪಕಾರಿಯಾಗಿ ಬಾಳಬಾರ್ದು ಅನ್ನುವಂಥ ಒಂದು ಮನಸ್ಥಿತಿಗೆ ಬಂದು ಭಾಳ ದೊಡ್ಡ ಮಟ್ಟದಲ್ಲಿ ಇದನ್ನು ಮಾಡಬೇಕು. ನಾನು ಈ ಸಂದರ್ಭದಲ್ಲಿ ಹೇಳಬೇಕಾದ್ದು ಅವ್ರಿಗೂ ಕೂಡ ನಾನು ನನ್ನ ಕೃತಜ್ಞತೆಗಳನ್ನ ಸಲ್ಲಿಸಬೇಕಾಗುತ್ತೆ. ಮುಕ್ತವಾಗಿ ಇರಬೇಕು ಅಂತ ಹೇಳಿದಾಗ ಅದರ ದರ ಸ್ವಲ್ಪ ಹೆಚ್ಚೇ ಇರುತ್ತೆ. ಹೆಚ್ಚೇ ಇರುತ್ತೆ. ಹೌದು. ಈ ರೀತಿಯಾದಂಥ ಸಂದರ್ಭದಲ್ಲಿ ಯಾರೋ ನನಗೆ ಬೇಕು ಅನ್ನೋರು ಸ್ವಲ್ಪ ಅನುಕೂಲಸ್ಥರು ಕೊಂಡ್ಕೊಳ್ಬಹುದು. ಈ ಮಧ್ಯಮ ವರ್ಗದವರು ಈ ರೀತಿಯಾದಂಥವ್ರಿಗೆ ಸ್ವಲ್ಪ ದರ ಹೆಚ್ಚು ಅಂತ ಅನ್ನಿಸ್ದಾಗ ಆ ಥರದವ್ರ ಬೇಡಿಕೆ ಹೇಗಿರ್ಬೋದು? ಅದನ್ನು ಕಡಿಮೆ ಮಾಡೋದಕ್ಕೆ ಅಂತೇಳಿ ಈಗ ನಾವೊಂದು ವ್ಯವಸ್ಥೆ ಮಾಡ್ತಾ ಇದ್ದೀವಿ. ನಮ್ಮ ನಮ್ಮ ಸ್ನೇಹಿತರ ವಲಯದಲ್ಲೇ ನಾವೊಂದು 38-40 ಜನ ಒಂದು ತಂಡವನ್ನು ಮಾಡ್ಕೊಂಡು, ನನಗೆ ಎಷ್ಟು ಜನಗಳು ನಮ್ಮ ಜೊತೆಗೆ ಜೀವನ ಮಾಡ್ಬೋದು ನಮ್ಮ ಕೃಷಿ ಆಧಾರಿತ ಕೆಲಸಗಳಲ್ಲಿ ಒಂದು, ಎರಡನೇದಾಗಿ ಎಷ್ಟು ಜನಕ್ಕೆ ನಾನು ರಾಸಾಯನಿಕ ಮುಕ್ತ ಪದಾರ್ಥಗಳನ್ನ ಕೊಡ್ಬೋದು, ಮೂರನೇದಾಗಿ ನಮ್ಮ ಭೂಮಿ ನಮ್ಮ ಹತ್ರ ಇದೆಯಲ್ಲ ಭೂಮಿ, ಆ ಭೂಮಿಗಳನ್ನ ಎಷ್ಟು ಜನಕ್ಕೆ ಅದು ಅನ್ನ ಆಶ್ರಯವನ್ನು ಒದಗಿಸ್ ಭೂಮಿ ಉಳಿಯುತ್ತೆ. ಆದರೆ ಇರುವಾಗ ಅದು ಎಷ್ಟು ಜನಕ್ಕೆ ಉಪಯೋಗ ಬಂತು, ಎಷ್ಟು ಜನ ಅದನ್ನು ಅವಲಂಬಿತವಾಗಿ ಅದ್ರ ಮೇಲೆ ಹಣದ ಮೇಲೆ ಅಥವಾ ಇನ್ನೊಂದು ಯಾವುದ್ರ ಮೇಲೆ ವ್ಯಾಮೋಹ ಇಲ್ಲ. ನನಗೆ ಒಂದೇ ಆಸೆ, ಪರೋಪಕಾರಿಯಾಗಿ ಬದುಕಬೇಕು. ಸಾಕಷ್ಟು ಜನಕ್ಕೆ ಬೇರೆ ಯಾವುದೇ ಒಂದು ನನ್ನ ವೈಯಕ್ತಿಕವಾಗಿ ನಾನು ಏನೋ ಮಾಡಬೇಕು ಅನ್ನೋಂಥ ಆಸೆಗಳು ಖಂಡಿತ ಖಂಡಿತ. ವೈಯಕ್ತಿಕವಾದ ಆಸಕ್ತರವಾದ ಸಾಮಾಜಿಕ ಕಳಕಳಿ ಇದ್ದಾಗ ಮಾತ್ರ ಈ ರೀತಿಯ ದೊಡ್ಡ ಮಟ್ಟದ ಆಲೋಚನೆಗಳು ಬೆಳೀತಕ್ಕಂಥದ್ದು ಸಹಜ. ಮೊಹನ್ಕೊಂಡಿದ್ದೀವಿ. ನನ್ನ ತಂದೆ ತಾಯಿ, ನಾನು, ನನ್ನ ಹೆಂಡತಿ, ನನ್ನ ಮಗ, ಇಲ್ಲ ನಿಮ್ಮ ಮನೆಯವರು ಈ ಥರದ್ದು ಏನೋ ಹೇಳ್ತಾನೆ, ಏನೇನೋ ಮಾಡ್ತಾನೆ ಅಂತ ಹೇಳ್ತಾನೆ ಅಂತ ಸ್ವಲ್ಪ ನಮ್ಗೆ ಕಸಿವಿಸಿ ಆಯಿತು. ನಮ್ಮ ತಂದೆಗೆ, ನನ್ನ ತಂದೆಗೆ ನನ್ನ ಬಗ್ಗೆ ಖುಷಿ ಇದೆ, ಅವ್ನು ಮಾಡ್ತಾ ಇರೋದು ಸರಿ ಇದೆ ಅಂತ ಅವ್ರಿಗೆ ಅನಿಸಿದೆ. ನಾನು ಅಲ್ಲಿಗೆ ನಮ್ಮ ಕುಟುಂಬವನ್ನು, ಹೌದು, ನಮ್ಮ ತಂದೆ ತಾಯಿಗಳ ಮನಸ್ಸನ್ನು ಸಂತೋಷವಾಗಿ ಇಟ್ಕೊಳ್ಳೋದು ಮುಖ್ಯ ಆಗುತ್ತೆ. ಮಗ ಏನು ವಿದ್ಯಾಭ್ಯಾಸ ಪಿ ಯು ಸಿ ಓದ್ತಾ ಇದ್ದಾನೆ. ನಾನು ಅವನಿಗೆ ಒಂದು ಸಲ ಕೋರ್ಸ್ ಹೇಳಿದ್ದೀನಿ ಸರ್, ನನ್ನ ಹೆಂಡತಿ, ಜನ ರೈತರಿಗೆ ಸಹಾಯ ಮಾಡುವಂತಹ ಶಕ್ತಿ ನಿನ್ನ ವಿದ್ಯಾಭ್ಯಾಸಕ್ಕೆ ನಿನಗೆ ಬರಲಿ, ನೀನು 100 ಜನ ರೈತರನ್ನ ಸಾಕುವಂಥ ಅವ್ರ ಜೊತೆಯಲ್ಲಿ ಕೆಲಸ ಮಾಡುವಂಥ ಭಾಗ್ಯನ ನಿನಗೆ ಭಗವಂತ ಕರುಣಿಸಲಿ, ನಿನಗೆ ನೀನು ಏನೇ ಮಾಡು ನಮ್ಮಂಥ ವೃತ್ತಿಯೇ ನಿನಗೆ ಸಿಗಲಿ ಅಂತ. ಏನಾದ್ರು ವೃತ್ತಿ ಗಳಿಸ್ಬೋದು, ಅದು ಕೃಷಿ ಚಟುವಟಿಕೆಗಳಿಗೆ ಪೂರಕವಾಗಿರಬೇಕು, ರೈತರಿಗೆ ಸಹಾಯ ಮಾಡುವಂಥ ಅಥವಾ ನಿಮ್ಮ ಮನೆಯವರು, ನಿಮ್ಮ ಶ್ರೀಮತಿಯವರು, ನೀವು ಇದೆಲ್ಲ ಬಗ್ಗೆ ಭಾಳ ಹೆಮ್ಮೆ ಇದೆ. ಈಗ ಏನೇ ಹೇಳಿದ್ರು ಕೂಡ ಅದಕ್ಕೆ ಇಲ್ಲಿ ನಾನು ಯಾವುದಾದ್ರು ಒಂದು ಹೊಸ ವಿಚಾರನ ಹೇಳಿದ್ರೆ ಮೊದಲಾಗೆ ಪ್ರಶ್ನೆ ಮಾಡೋದಿಲ್ಲ. ಈಗ ಏನೋ ಇದರಿಂದ ಏನೋ ಒಂದು ಉದ್ದೇಶ ಇದೆ ಅಥವಾ ಏನೋ ಇದೆ, ಹಾಗಾಗಿ ಈ ಮನುಷ್ಯ ಮಾಡ್ತಾ ಇದೆ. ಯಾರು ಒಬ್ಬರು ಯುವಕರು ನಾವೇನೋ ಹೊಸದಾಗಿ ಹೊಸತನವನ್ನು ಮಾಡ್ತೀವಿ ಅಂತ ಹೇಳಿದಾಗ ಕುಟುಂಬಸ್ಥರು ಪ್ರಥಮ ಜೀವನ ಒಂದು ಪ್ರೇರಣೆ ಅಂತ ಅಂದ್ಕೊಳ್ಳೋಣ. ಖಂಡಿತ ಸರ್, ಬರಲಿ. ಯಾರಾದರೂ ಆ ಥರ ವಿದ್ಯಾವಂತ ಕೃಷಿ ಮಾಡಬೇಕನ್ನೋ ವಿದ್ಯಾವಂತರು ಬರಲಿ. ಯಾಕಂದರೆ ಅವರು ಅಲ್ಲಿ ಲಾಭ ನಷ್ಟ ಅಥವಾ ಹಣಕ್ಕಿಂತ ನಾವು ಏನು ಮಾಡಬೇಕು, ಏನು ಮಾಡ್ಬೋದು, ಒಳಿತು ಮತ್ತು ಕೆಡಕಿನ ಅನುಭವ ಇರುತ್ತೆ, ಗೊತ್ತಿರುತ್ತೆ. ಹಾಗಾಗಿ ಯಾರಾದರೂ ಕೃಷಿಕರು ಅಥವಾ ಕೃಷಿ ಮಾಡಬೇಕು ಅನ್ನೋರು, ನಿಮ್ಮ ಜೊತೆಗೆ ಇದ್ದು ಮಾಡ್ತೀನಿ ಅನ್ನೋಂಥ ಆಸಕ್ತಿ ಇರೋರು ಧಾರಾಳವಾಗಿ ಬರ್ಬೋದು, ನಮಗಿರೋ ಜ್ಞಾನವನ್ನು ಹಂಚಿಕೊಳ್ಳೋದು ಜೊತೆಗೆ ಮಾಡ್ಬೋದು. ಅದಕ್ಕೆ ಬರೋಣ ಮೋಹನ್ ಕುಮಾರ್ ಅವರೇ. ರೈತರ ಹತ್ರ ಕೊಂಡ್ಕೊಳ್ತೀರಿ ಮತ್ತು ತಯಾರು ಮಾಡ್ತೀರಿ, ಗ್ರಾಹಕರಿಗೆ ಮಾರಾಟ ಮಾಡ್ತೀರಿ. ಒಂದು ಅಂದಾಜು ಎಷ್ಟು ಲೀಟ್ರು ನಿಮ್ಮ ಎಣ್ಣೆಗಳು ತಯಾರಾಗ್ತಾ ಇರ್ಬೋದು ನಿಮ್ಮ ಗಾಣದಲ್ಲಿ? 1,000 ಬೇಡಿಕೆಗೆ ಬರುತ್ತೆ. ಇಲ್ಲ ನನಗೆ ನಷ್ಟ ಆಯಿತು, ಮಾರಾಟ ಆಗಿಲ್ಲ, ಹಾಗೆ ಉಳ್ಕೋತು ಅನ್ನೋ ಥರಕ್ಕೆ ಏನಾರು ಇದೆಯಾ? ಖಂಡಿತ ಇಲ್ಲ, ನಷ್ಟ ಅಂತ ನಾನು ಈ ಸ್ಥಳದಲ್ಲಿ ಕೂತು ಹೇಳಲ್ಲ. ಏನೆಲ್ಲ ಕಾಳುಗಳ ಎಣ್ಣೆಯನ್ನು ತಯಾರಿಸ್ತಾ ಇದ್ದೀರಿ? ಎಲ್ಲವನ್ನು, ಶೇಂಗಾ ಇದೆ, ಕೊಬ್ಬರಿ ಇದೆ, ಎಳ್ಳು ಇದೆ, ಹುಚ್ಚೆಳ್ಳಿದೆ, ಕುಸುಬೆ ಇದೆ. ಯಾಕೆಂದರೆ ನಾವಿಲ್ಲಿ ಏನೇ ಹೇಳಿದ್ರು ನಾವಿಲ್ಲಿ ಸ್ಟುಡಿಯೋದ ನಿಮ್ಮ ಸ್ಟುಡಿಯೋದಲ್ಲಿ ಕೂತು ನಾವು ಇದು ಮಾಡ್ತೀವಿ, ಅದು ಮಾಡ್ತೀವಿ, ನಾವು ಏನೋ ಮಾಡ್ತೀವಿ ಅಂತ ಹೇಳ್ಬೋದು. ಕೇಳುಗರಲ್ಲಿ ಒಂದು ಆಸಕ್ತಿ ಇರುತ್ತೆ, ಹೇಗೆ ಇದು ಗಾಣದಲ್ಲಿ ರುಬ್ಬಕ್ಕೆ ಸಾಧ್ಯ ಎಣ್ಣೆ ಕಾಳುಗಳು ಏನು ಅದಕ್ಕೆ? ಯಾಕೆಂದರೆ ಈ ಕೆಲವೊಂದು ಸೂಕ್ಷ್ಮವಾದಂಥ ಇವತ್ತಿನ ಕಾಲದಲ್ಲಿ ಈ ಎತ್ತಿನ ಗಾಣದಿಂದ ಸಾಧ್ಯನಾ ಅನ್ನುವಂಥದ್ದು ನಮ್ಮ ಕೇಳುಗರಲ್ಲೂ ಬರ್ಬೋದು. ನನ್ನಲ್ಲಿರುವ ಈಗ ಗ್ರಾಹಕರಿಂದ ನಿಮಗೆ ಯಾವ ರೀತಿಯ ಪ್ರತಿಕ್ರಿಯೆ ದೊರೀತಾ ಇದೆ ಬಳಸಿದ ಮೇಲೆ? ಸರ್, ನಾನು ನನ್ನ ತುಂಬ ಗೌರವ ಸಿಕ್ತು. ತುಂಬ ಅಂದರೆ ನಾನು ಕೆಲವು ಸಲ ನನಗೆ ಹೇಳಿ ಬಂದುಬಿಡ್ತದೆ. ಎಲ್ಲರ ಹೆಸರನ್ನು ನಾನು ಬಹಿರಂಗಪಡಿಸಲ್ಲ. IAS ಅಧಿಕಾರಿಯಿಂದ ಹಿಡಿದು ಅಲ್ಲಿ ಈಗ ಒಂದಕ್ಕೆ ಮೈಸೂರಿನ ಪ್ರತಿಷ್ಠಿತ ಆಸ್ಪತ್ರೆಯಲ್ಲಿ ವೈದ್ಯರಾಗಿರೋಂಥವರು ಕೂಡ ಇವತ್ತು ನಮ್ಮ ಎಣ್ಣೆನ ಅಂದರೆ ನಾನು ಬರ್ತೀನಿ ಮತ್ತು ನಮಗೆ ಈ ಥರ ಬೇಕು ಅಂತ ಹೇಳ್ತಾರೆ. ನನಗೆ ನಾನು ಹೇಳ್ತೀನಿ ನನ್ನ ಕೃಷಿ. ನೀವು ವಿದ್ಯಾಭ್ಯಾಸವೂ ಕೂಡ ಒಳ್ಳೆ ವಿದ್ಯಾಭ್ಯಾಸವನ್ನೇ ಮಾಡಿದ್ರಿ, ಈ ರೀತಿಯಾದ ಹುದ್ದೆಯನ್ನು ಪಡೆದಿದ್ರೆ ಅನ್ನೋ ಥರಕ್ಕೆ ಏನಾದರೂ ಪ್ರಶ್ನೆ ಏನಾದರೂ ಉದ್ಭವ ಆಗಿದೆ ಈ ನಡುವೆ? ಒಂದು ಕ್ಷಣಕ್ಕೂ ಅನಿಸಿಲ್ಲ ಸರ್. ನಾನು ನಿಜವಾಗ್ಲೂ ನಾನು ಯಾವ ಹುದ್ದೆ ಕೊಟ್ಟರು ಮನುಷ್ಯನಿಗೆ ಒಂದು ಬಿಸಿಲು ಬೆಂಕಿ ಅಲ್ಲದೆ ದುಡಿತಾ ಇರಬೇಕು, ಮತ್ತು ಕೆಲವು ಸಂದರ್ಭಗಳಲ್ಲಿ ಬೆಳೆ ಹಾನಿಯಾಗುವಂಥ ಸಂದರ್ಭ ಇರುತ್ತೆ, ನಷ್ಟ ಅನುಭವಿಸ್ಬೇಕಾದಂಥ ಸಂದರ್ಭಗಳು, ಇವೆಲ್ಲವೂ ಕೂಡ ರೈತ ದಿನನಿತ್ಯದ, ಅದನ್ನು ಹೇಗೆ ನೀವು ಮೆಟ್ಟು ನಿಲ್ತೀರಿ, ಅದನ್ನು ಹೇಗೆ ನೀವು ನಿವಾರಣೆ ಮಾಡ್ಕೊಳ್ತೀರಿ? ಸರ್, ನಾನು ಈಗ ಏನು ಮಾಡಿದ್ದೀನಿ ಅಂದರೆ ಕಾಲದಲ್ಲಿ ನನಗೆ ಕೆಲಸಗಾರರು ಸಿಗದೇ ಇರ್ಬೋದು ಅನ್ನೋದು ನಾನು ಸಂಪೂರ್ಣವಾಗಿ ನಾನು ನೋಟ್ ಮಾಡ್ಕೊಂಡಿದ್ದೀನಿ. ಅದಕ್ಕೆ ಇದನ್ನು ನಾನು ಒಂದು ನಾನೇ ನನ್ನ ಮನಸ್ಸಿನಲ್ಲಿ ನೋಟ್ ಮಾಡಿಟ್ಕೊಂಡಿದ್ದೀನಿ. ಆ ಸಂದರ್ಭಕ್ಕೆ ಏನು ಮಾಡ್ಕೋಬೇಕೋ ಪರ್ಯಾಯ ವ್ಯವಸ್ಥೆನ ನಾನು ಮಾಡ್ಕೊಂಡಿರ್ತೀನಿ. ಯಾಕಂದರೆ ನಾನು ಹೊಸದಾಗಿ ಕೃಷಿ ಈಗ ಈ ವರ್ಷ ಶುರು ಮಾಡಿದ್ದೀನಿ ಅಂದಾಗ ದಿಢೀರ್ ನಷ್ಟ ಆಗ್ಬೋದು, ಆಮೇಲೆ ಗೊತ್ತಾಗದೇ ಇರ್ಬೋದು, ತಿಳುವಳಿಕೆ ಇರ್ಬೋದು, ಅದ್ರ ಬಗ್ಗೆ ಜ್ಞಾನ ಇಲ್ಲದ ಕೊರತೆ ನಷ್ಟ ಆಗ್ಬೋದು ನಿಮಗೆ. ಯಾಕೆಂದರೆ ನಾನು ಕೃಷಿಕನೇ ಆಗಿರೋದ್ರಿಂದ ನಾನು ಸಂಪೂರ್ಣವಾಗಿ ಕೃಷಿನಲ್ಲೇ ತೊಡಗಿಸ್ಕೊಂಡಿರೋದ್ರಿಂದ ಅಂದರೆ ನಷ್ಟದ ಪ್ರಮಾಣವನ್ನು ಅತ್ಯಂತ ಕಡಿಮೆ ಪ್ರಮಾಣದಲ್ಲಿ ನೀವು ನಷ್ಟ ಆಗೋದನ್ನು ವ್ಯವಸ್ಥೆ ಮಾಡ್ಕೋಬೋದು. ನೀವು ಸಂಪೂರ್ಣ ಸಾವಯವನ್ನೇ ಮಾಡ್ತಾ ಇದ್ದೀನಿ, ಒಂದು ಸ್ವಲ್ಪವನ್ನು ಕೂಡ ನಾನು ಕೈಯಿಂದ. ಆದರೆ ನಿಮ್ಮ ಸುತ್ತಮುತ್ತ ಬೆಳೀತಕ್ಕಂಥವರು ರಾಸಾಯನಿಕವಾದಂತಹ ಮತ್ತು ನರ್ಸರಿಯಿಂದ ಇರ್ಬೋದು, ಅವುಗಳ ಪ್ರಭಾವ ನಿಮ್ಮ ಬೆಳೆಯ ಮೇಲೆ ಆಗಿಲ್ವಾ? ಯಾವತ್ತೂ ಆಗಿಲ್ಲ ಸರ್. ಏನು ಕಾರಣ ಇದಕ್ಕೆ? ಕಾರಣ ಏನಂತ ಹೇಳಿದ್ರೆ ನಾನು ಸಾಕಷ್ಟು ಅಂತರವನ್ನು ಕಾಪಾಡ್ಕೊಂಡಿದ್ದೀನಿ. ಒಂದು ಎರಡನೇ ಪಕ್ಕದ ಜಮೀನಲ್ಲೇ ಯಾರಾದ್ರೂ ಬೆಳೆದ್ಬಿಟ್ರಪ್ಪ ಅಂದರೆ ಕೇವಲ ರಾಸಾಯನಿಕ ಬೆಳೆಸೋದಂಥದ್ದು ಅಲ್ಲ. ಅಲ್ಲ ಅಲ್ಲ, ಪಾರಂಪರಿಕ ಕೃಷಿ. ಮೋಹನ್ ಕುಮಾರ್ ಅವರೇ, ಸರ್ ತಯಾರಿಕೆ ಬಗ್ಗೆ ಮಾತನಾಡಿದ್ವಿ, ಅದರಲ್ಲೂ ಕೂಡ ನೀವು ಕೃಷಿಯೇ ನನಗೆ ಹೆಚ್ಚಿನ ಖುಷಿಯನ್ನು ಕೊಟ್ಟಿದೆ, ಇನ್ಯಾವುದೇ ಉದ್ಯೋಗದಲ್ಲೂ ನನಗೆ ಈ ರೀತಿಯಾದ ಒಂದು ಸಂತೋಷ ಸಿಗ್ತಾ ಇರಲಿಲ್ಲ ಅಂತ ಹೇಳಿದ್ರೆ ಹೇಳ್ತಾರೆ. ಕೃಷಿನಲ್ಲಿ ಕೆಲವು ಏಳು ಬೀಳುಗಳನ್ನು ಅನುಭವಿಸ್ತಾ ಇರ್ತಾರೆ, ಆ ರೀತಿಯಾದ ರೈತರಿಗೆ ನಿಮ್ಮ ತಾಳ್ಮೆ ರಹಿತ ಆಲೋಚನೆಯಿಂದ ನೀವು ಅದನ್ನು ಯಾರಿಗೋ ಮಾರಾಟ ಮಾಡೋದನ್ನು ನಿಲ್ಲಿಸಿ, ನೀವು ಕಷ್ಟಪಟ್ಟು ಬೆಳೆಯೋದನ್ನೇ ಕಲ್ತಿದ ಮೇಲೆ ಮಾರಾಟ ಮಾಡೋದನ್ನು ನೀವು ಕಲೀರಿ, ಮಾರಾಟ ಮಾಡೋದನ್ನು ನೀವು ಕಲಿತಾ ಇದ್ದೀನಿ ಅನ್ನೋಂಥ ರೈತರು ನಮ್ಮ ಜೊತೆಗೆ ಬರ್ಬೋದು. ನಾವು ಒಗ್ಗೂಡಿ ಅದ್ರ ಜೊತೆಗೆ ನಮ್ಮ ಏನೇನು ಅದನ್ನು ನಮ್ಮಂಥ ಪ್ರಯತ್ನ ಮಾಡಬೇಕು ಅನ್ನೋದು ನನಗೆ ಆಸೆ ಇದೆ. ಆಮೇಲೆ ಯಾರಾದ್ರೂ ತುಂಬ ಆಸಕ್ತಿ ಇರುವಂತಹ ಕೃಷಿ ಚಟುವಟಿಕೆಗಳಲ್ಲಿ ನಾನು ಕೊಡ್ತೀನಿ, ನನ್ನ ಜೊತೆಗೆ ಇರ್ಬೋದು ಅಥವಾ ಅವ್ರು ಪ್ರತ್ಯೇಕವಾಗಿ ಬೇಕಾದನ್ನು ಅವ್ರು ಮಾಡ್ಕೋಬೋದು. ಅಂಥವ್ರಿಗೂ ಕೂಡ ನಾನು ಮುಕ್ತವಾಗಿ ಮುಕ್ತ ಮನಸ್ಸಿನಿಂದ ಅವ್ರನ್ನ ಸ್ವಾಗತಿಸ್ತೀನಿ. ಜೊತೆಗೆ ರಾಸಾಯನಿಕ ಎಲ್ಲಿ ಯಾವ ಪ್ರಮಾಣದಲ್ಲಿ ಬೆಳೆದ್ರೂ ಅದನ್ನು ನಾವು ಮಾರಾಟ ಮಾಡೋಂಥ ವ್ಯವಸ್ಥೆ ಎಲ್ಲಿದೆ ಅನ್ನೋದನ್ನು ನಾನು ಬೇಕಾದರೆ ಅವ್ರ ಜೊತೆಗೆ ಇದ್ದು ನಾನು ಅದನ್ನು ಮಾರಾಟ ಮಾಡಿ ಜೊತೆಗೆ ಇರ್ತೀನಿ. ಕೃಷಿ ನಾನು ಹೇಳೋದು ನಮ್ಮ ರೈತರಿಗೆ ಹೇಳಿಸ್ಕೊಳ್ಳಿ, ಕೃಷಿ ವಿಚಾರಗಳನ್ನ ಮತ್ತು ಕೃಷಿಯನ್ನು ಬಿಟ್ಟು ನೀವು ಬೇರೆ ಆಲೋಚನೆಗಳನ್ನ ಮತ್ತು ನಿಮ್ಮ ಚಟುವಟಿಕೆಗಳನ್ನ ಕಡಿಮೆ ಮಾಡಿ, ನಿಮಗೆ ಕೃಷಿನಲ್ಲಿ ಸಂಪೂರ್ಣ ಯಶಸ್ಸು ಸಿಗುತ್ತೆ. ಏನು ಕಡಿಮೆ ಮಾಡಬೇಕು? ಈಗ ಸಾಕಷ್ಟು ಅಪಘಾತಗಳು ನೀವು ನೋಡ್ತಾ ಇರಬೇಕು, ಕುಡಿದು ಮದ್ಯಪಾನ ಮಾಡಿ ಏನೋ ಮಾರ್ಕೆಟ್ಗೆ ಹೋಗಿರ್ತಾರೆ ತರೋದಕ್ಕೆ ಅಂತ. ಇಲ್ಲಿ ಕೆಲಸಗಾರರು ನಾನೇ ನೋಡ್ದಂಗೆ ನಮ್ಮಲ್ಲೂ ಕೆಲವು ರೈತರು ಬೆಳಗ್ಗೆ ಎದ್ದು 8 ಗಂಟೆಗೇ ಅವು ಆಗ್ತಾ ಇದ್ದಾರೆ. ನಾನು ಹೇಳೋದು ಏನಂದ್ರೆ ಆಹಾರ ಆಲೋಚನೆ ಎರಡನ್ನ ನೀವು ಸರಿಯಾಗಿ ಇಟ್ಕೊಂಡ್ರೆ ನಿಮ್ಮ ಎಲ್ಲ ಯಶಸ್ಸು ನಿಮಗೆ ಸಿಗುತ್ತೆ. ಮತ್ತೆ ಆಮೇಲೆ ಈಗ ರೈತರದ್ದು ಇನ್ನೊಂದು ಏನಂದ್ರೆ ಬಹಳ ಮುಖ್ಯ, ಈಗಾಗಲೇ ಶುರುವಾಗ ಆದರೆ ಇವ್ರು ಮಾತ್ರ ಈಗಾಗಲೇ ಇವರು ಅದಕ್ಕೆ 3 ಜೊತೆ ಬಟ್ಟೆ ಹೊಲಿಸ್ಕೊಂಡು ರೆಡಿ ಆಗಿಬಿಟ್ಟಿದ್ದಾರೆ. ಯಾವ್ಯಾವ ಪಕ್ಷದ ಪರವಾಗಿ ನಾನು ದುಡಿಬೇಕು ವಿಚಾರ ಅದು ಅವನಿಗೆ ಅದು ಅಗತ್ಯ ಇಲ್ಲದೇ ವಿಚಾರ ಅದು. ಹಾಗಾಗಿ ಅದನ್ನೇ ವಿಚಾರಗಳ ಬಗ್ಗೆ ಅವ್ರು ಒಳ್ಳೆಯದಲ್ಲ ಅಂತ ನಾನು ರಾಜಕೀಯ ವಿಚಾರಗಳನ್ನ ರಾಸಾಯನಿಕ ವಿಚಾರಗಳನ್ನ ಮತ್ತು ನನಗೆ ಬೇಕಾಗಿದ್ದು ಈಗ ಅವನು ಕೃಷಿ ಏನೂ ಇಲ್ಲ, ಇವನು ಕೃಷಿ ಭೂಮಿ ಮಾರಾಟ ಮಾಡಿಸೋದೇ ಒಂದು ದೊಡ್ಡ ಉದ್ಯೋಗ ಆಗೋಗಿದೆ ಒಂದು. ಹಾಗಾಗಿ ನಮ್ಮ ಉತ್ಪನ್ನಗಳನ್ನ ಹೇಗೆ ಬೆಳಿಬೇಕು ಅಥವಾ ಹೇಗೆ ಮಾರಾಟ ಮಾಡಬೇಕು ಅನ್ನೋದನ್ನು ಆ ವಿಚಾರದಲ್ಲಿ ಅವ್ರಿಗೆ ಸ್ವಲ್ಪ ತಿಳುವಳಿಕೆ ವಿಚಾರ ಕೂಡ ಕೊರತೆ ಇದೆ ಅಂತ ಅನ್ನಿಸುತ್ತೆ. ಹಾಗಾಗಿ ರೈತರು ಕೃಷಿಯನ್ನು ತಾವು ಕಾಯಾವಾಚ ಮನುಷ್ಯ ಅದನ್ನು ಮಾಡಿದಾಗ ಮಾತ್ರ ಕೃಷಿ ನಿಮಗೆ ಖುಷಿಯನ್ನು ಕೊಡುತ್ತೆ, ಆರೋಗ್ಯನೂ ಕೊಡುತ್ತೆ, ಆದಾಯವನ್ನು ಕೊಡುತ್ತೆ. ಖಂಡಿತ ಹಿಂದಿನ ನಮ್ಮ ಈ ರಾಸಾಯನಿಕ ಕೃಷಿಗೆ ಬರೋದಕ್ಕಿಂತ ಮುಂಚಿತವಾಗಿ ನಮ್ಮ ಜನಸಂಖ್ಯೆಗೆ ಅನುಗುಣವಾಗಿ ಆಹಾರವನ್ನು ಉತ್ಪಾದಿಸಬೇಕಾದಂಥ ಅನಿವಾರ್ಯತೆಯಿಂದ ಹೆಚ್ಚೆಚ್ಚು ರಾಸಾಯನಿಕ ಕೃಷಿ ಕಡೆಗೆ ಹೋದೋ. ಆದರೆ ಅದರ ಜೊತೆಗೆ ನಾವು ಹೆಚ್ಚೆಚ್ಚು ರೋಗ ರುಜಿನಗಳನ್ನು ಆಸ್ಪತ್ರೆಗಳನ್ನು ಕೂಡ ಕಟ್ಕೊಂಡೋ. ಹಾಗಾಗಿ ನಿಮ್ಮಂತಹ ಯುವಕರು ರೈತರು ಪ್ರೇರಣೆ ನೀಡತಕ್ಕಂತಹ ಅದರಲ್ಲೂ ಇಂತಹ ಪ್ರೇರಣಾತ್ಮಕ ಮಾತುಗಳನ್ನ ಹೇಳ್ತಕ್ಕಂಥ ರೈತರಿಂದ ಹೆಚ್ಚೆಚ್ಚು ಉತ್ತೇಜನವನ್ನು ಪಡೆದು ಪ್ರೇರಣೆಯನ್ನು ಪಡೆದು ನಮ್ಮ ರೈತರು ಕೃಷಿಕರಾಗಿಯೇ ಉಳಿಲಿ ಅಂತಕ್ಕಂಥದನ್ನು ಹೇಳ್ತಾ ನಮ್ಮ ಮಾತುಕತೆಯನ್ನು ಮುಗಿಸೋಣ. ಯಾರಾದರೂ 3 ಬಾರಿ ಹೇಳಿ. 9 4 4 8 7 8 0 8 9 4 4 8 7 8 0 8 2 8. ನೈಸರ್ಗಿಕವಾಗಿ ತೋಟಗಾರಿಕೆ ಹಾಗೂ ಮೌಲ್ಯವರ್ಧನೆಯಲ್ಲಿನ ಅನುಭವವನ್ನು ಕುರಿತು ಹುಣಸೂರು ತಾಲೂಕು ಗಾವಡಗೆರೆ ಹೇಮಕುಮಾರ್. ನಾಳಿನ ಕಾರ್ಯಕ್ರಮದಲ್ಲಿ ತೋಟಗಾರಿಕೆ ಬೆಳೆಗಳ ಕೃಷಿಯಲ್ಲಿನ ಅನುಭವವನ್ನು ಕುರಿತು ನಂಜನಗೂಡು ತಾಲೂಕು ಕಸಬಾ ಹೋಬಳಿ ಮದ್ದಹಳ್ಳಿಯ ಪ್ರಕೃತಿ ನಡೆಯೋಕ್ ಆಗ್ತಿಲ್ಲ. ಅಯ್ಯೋ ಮಮ್ಮಿ, ನಿಮ್ಗಂತೂ ಜ್ವರವಿದೆ ಹಾಗೂ ಕೀಲುಗಳಲ್ಲಿ ನೋವಿದೆ. ಇದು ಚಿಕ್ಕುನ್ಗುನಿ ಇರಬಹುದು. ಹೌದು, ಚಿಕ್ಕುನ್ಗುನ್ಯಾ ಲಕ್ಷಣಗಳೆಂದರೆ ತೀವ್ರವಾದ ಜ್ವರ, ತಲೆನೋವು ಮತ್ತು ಕೀಲುಗಳಲ್ಲಿ ತೀಕ್ಷ್ಣ ನೋವು ಇದ್ದರೆ ಸಮೀಪದ ಕಡಿತದಿಂದ ರಕ್ಷಿಸಿ. ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಖಾತೆ ಭಾರತ ಸರ್ಕಾರದ ವತಿಯಿಂದ ಜನಹಿತಕ್ಕಾಗಿ ಜಾರಿ. ಕೇಳುಗರಿಗೆಲ್ಲ ನಮಸ್ಕಾರ. ಕೃಷಿ ಲೋಕ ಕಾರ್ಯಕ್ರಮಕ್ಕೆ ಸ್ವಾಗತ. ಮೈಸೂರು ಅಂತಹ ಬೆಳೆಯಾದ ಮೈಸೂರು ವೀಳ್ಯದೆಲೆಗೆ ವಿಶಿಷ್ಟ ಗುಣಗಳಿದೆ. ಇದ್ರ ತಳಿಯನ್ನ ಬೆಳೆಯೋದು ಕಡಿಮೆಯಾಗಿದೆ. ಈ ತಳಿ ನಶಿಸಿ ಕೂಡ ಹೋಗ್ತಾ ಇದೆ. ಈ ನಶಿಸಿ ಹೋಗುತ್ತಿರುವ ಮೈಸೂರು ವೀಳ್ಯದೆಲೆಯ ಸಂರಕ್ಷಣೆಯ ಅಗತ್ಯತೆಯನ್ನು ರೈತರಿಗೆ ಮನವರಿಕೆ ಮೈಸೂರು ವೀಳ್ಯದೆಲೆಯನ್ನ ಮೈಸೂರು ಪ್ರಾಂತ್ಯದಲ್ಲಿ ರಾಜಮನೆತನದ ಸಂಸ್ಥಾನದಿಂದ ಪಾರ ಸಂಸ್ಥಾನದ ಮಹಾರಾಜರು ಹೆಚ್ಚಿನ ಆಸಕ್ತಿ ವಹಿಸಿ ಬಡಜನರಿಗೆ ಜಮೀನು ನೀಡಿ ಬೆಳೆಯನ್ನ ಹೆಚ್ಚಾಗಿ ಮದುವೆ ಸಮಾರಂಭ ಕಾರ್ಯಕ್ರಮದಲ್ಲಿ ಉಪಯೋಗಿಸುತ್ತಾ ಹಾಗೂ ಇತರೆ ಧಾರ್ಮಿಕ ಕಾರ್ಯಗಳಿಗೆ ಬಂದಿದ್ದಾರೆ. ಇತ್ತೀಚಿನ ದಿನಗಳಲ್ಲಿ ಮೈಸೂರು ಪ್ರಾಂತ್ಯದಲ್ಲಿ ಮೈಸೂರು ವೀಳ್ಯ ಅರಿವು ಇಲ್ಲದಿರುವಂತಹವರು ಎಲೆಯ ಬಳ್ಳಿಯನ್ನ ಬುಡದ ಸಮೇತ ತೆಗಿತಾ ಇದ್ದಾರೆ. ಈ ಉಣ್ಣದಂಶ ಮತ್ತು ಕೆರೋಟಿನ್ ಒದಗಿಸುತ್ತೆ. ಈ ತಳಿಯನ್ನು ಮೈಸೂರು ಪ್ರಾಂತ್ಯದಲ್ಲಿ ಏಕಬೆಳೆ ಅಥವಾ ಮಿಶ್ರ ಬೆಳೆಯಾಗಿ ತೆಂಗು, ಅಗಸೆ ಮತ್ತು ಅಡಿಕೆ ಮರಗಳ ಸಹಾಯದಿಂದ ಬೆಳೀತಾ ಇದೆ. ಹೆಚ್ಚಾಗಿ ರಾಸಾಯನಿಕ ಗೊಬ್ಬರ ಬಳಕೆ ಮಾಡೋದು, ನೀರು ನಿರ್ವಹಣೆಯಲ್ಲಿನ ಅಸಮರ್ಪಕ ಕ್ರಮದು, ಸೂಕ್ತ ಹಂಗಾಮಿನಲ್ಲಿ ಬಳ್ಳಿ ಇಳಿಸದೇ ಇರೋದು, ಈ ತಳಿಯನ್ನು ಸೀಮಿತ ಪ್ರದೇಶ ತಳಿಯ ಬಗ್ಗೆ ಅರಿವು ಇಲ್ಲದೇ ಇರೋ ಅಂಥದ್ದು, ಉಷ್ಣವಲಯದಲ್ಲಿ ಹೆಚ್ಚು ತೇವಾಂಶ ಇರುವಂತಹ ಸೂಕ್ತ, ಸಮುದ್ರ ಮಟ್ಟದಿಂದ 1,500 ಮೀಟರ್ ಎತ್ತರ ಪ್ರದೇಶಗಳವರೆಗೂ ಕೂಡ ಇದನ್ನು ಬೆಳೆಯವಾದ ಸಾವಯವಯುಕ್ತ ನೀರು ಬಸಿದು ಹೋಗುವ ಮಣ್ಣು ಈ ತಳಿಗೆ ಸೂಕ್ತ. ಆಮ್ಲ ಮತ್ತು ಕ್ಷಾರಯುಕ್ತ ಮಣ್ಣು ಈ ತಳಿಗೆ ಸೂಕ್ತ ಅಲ್ಲ. ಮುಂಗಾರು ಅಂದರೆ ಮೇ ಮಾಡಲು ಅತಿ ಸೂಕ್ತವಾದಂತಹ ಸಮಯ. ಭೂಮಿಯನ್ನು ಚೆನ್ನಾಗಿ ಉಳುಮೆ ಮಾಡಿ ಚೆನ್ನಾಗಿ ನಂತರ 45 ಸೆಂಟಿಮೀಟರ್ ಅಂತರದಲ್ಲಿ ಸಾಲು ಬೋದುಗಳನ್ನ ನಿರ್ಮಾಣ ಮಾಡಿಟ್ಕೋಬೇಕುಗಳಾದ ನುಗ್ಗೆ, ಹಲಸು, ಹಿಪ್ಪುನೇರಳೆ, ಸೀಮೆ ಹುಣಸೆ ಇತ್ಯಾದಿ ಮರಗಳನ್ನ ದೊವೆಗಳನ್ನ ನಿರ್ಮಾಣ ಮಾಡಬೇಕು. ನೆರಳು ಮತ್ತು ಆಧಾರಕ್ಕಾಗಿ ನಾಟಿ ಮಾಡುವ ಮರಗಳ ವಾರಗಳ ಮುಂಚೆ ನಾಟಿ ಮಾಡಬೇಕು. ನಂತರ ವೀಳ್ಯದೆಲೆಯ ಬಳ್ಳಿಯ ತುಂಡುಗಳನ್ನು ಆಸರೆ ಮರಕು ತುಂಡಿನ ಉದ್ದ 30-45 ಸೆಂಟಿಮೀಟರ್ನಷ್ಟಿದ್ದು 3-5 ಕಡ್ಡಿಯ ಸುತ್ತಲೂ ಮಣ್ಣನ್ನು ಅದುಮಬೇಕು. ಪ್ಲಾಸ್ಟಿಕ್ ಚೀಲಗಳಲ್ಲೂ ಕೂಡ ಕಡ್ಡಿಗಳನ್ನ ನಾಟಿ ಮಾಡಬಹುದು. ಸಾಲಿನಿಂದ ಸಾಲಿಗೆ 100 ಸೆಂಟಿಮೀಟರ್, ಗಿಡದಿಂದ ಗಿಡಕ್ಕೆ 20 ಸೆಂಟಿಮೀಟರ್ ನಾಟಿ ಮಾಡಬಹುದು. ಅದೇನು ಅಂತಂದರೆ ಪಾತಿ ಪದ್ಧತಿ, ಆಳಗುಳಿ ಪದ್ಧತಿ, ಬೇಕಾಗುವ ಪೋಷಕಾಂಶಗಳನ್ನ ಕೊಟ್ಟಿಗೆ ಗೊಬ್ಬರ, ಕಾಂಪೋಸ್ಟ್, ಹಸಿರೆಲೆ ಗೊಬ್ಬರ, ಹಿಂಡಿ, ಪ್ರತಿ ಗಿಡಕ್ಕೆ 20 ಕಿಲೋಗ್ರಾಂ ಪ್ರತಿ ವರ್ಷಕ್ಕೆ ಸಾವಯವ ಗೊಬ್ಬರವನ್ನ ಕೊಡಬೇಕು. 250 ಗ್ರಾಂ ಎರೆಹುಳು ಗೊಬ್ಬರ, 10 ಗ್ರಾಂ ವ್ಯಾಮ್ ಅಜೆಟೋಬ್ಯಾಕ್ಟರ್, 10 ಗ್ರಾಂ ಜೋಸ್ಪೈರಲಮ್ ಅನ್ನು ನೀಡೋದ್ರಿಂದ ಪ್ರಾರಂಭದ ಹಂತದಲ್ಲೇ ಗಿಡಗಳು ಚೆನ್ನಾಗಿ ಬೆಳೆಯಲು ಸಹಕಾರಿಯಾಗುತ್ತೆ. ನೀಡೋದ್ರಿಂದ ಭೂಮಿಯ ಉಪಯುಕ್ತ ಸೂಕ್ಷ್ಮ ಜೀವಾಣುಗಳ ವೃದ್ಧಿಯಾಗಿ ಭೂಮಿಯು ಫಲವತ್ತಾಗುತ್ತೆ. ಪಂಚಗವ್ಯ ದ್ರಾವಣವನ್ನು 2 ತಿಂಗಳುಗಳಿಗೊಮ್ಮೆ ಗಿಡಗಳಿಗೆ ಸಿಂಪರಣೆ ಮಾಡಬೇಕು ಮತ್ತು ಗಿಡಗಳು ಕೀಟ ವಿಕರ್ಷಕ ಹಾಗೂ ರೋಗ ನಿರೋಧಕ ಶಕ್ತಿಯನ್ನು ಬೆಳೆಸಿಕೊಳ್ಳುತ್ತೆ. ನೀರಾವರಿ ಅಥವಾ ಹನಿ ನೀರಾವರಿ ಮೂಲಕ ನೀಡಬಹುದು. ಮಣ್ಣಿನಿಂದ ಬರುವ ರೋಗ ಹಾಗೂ ಜಂತುಗಳನ್ನು ನಿಯಂತ್ರಣ ಮಾಡಲು ಸೂರ್ಯನ ಕಿರಣಗಳನ್ನು ಭೂಮಿಗೆ ಬಿಡುವ ಮೂಲಕ ನಿಯಂತ್ರಣ ಕಸ ಜಮೀನಿನ ಮೇಲೆ ಕಪ್ಪು ಪ್ಲಾಸ್ಟಿಕ್ ಹೊದಿಕೆ ಹೊದಿಸಬೇಕು. ಶಿಫಾರಸು ಮಾಡಿದ ಕೊಟ್ಟಿಗೆ ಗೊಬ್ಬರ ಬಳ್ಳಿಗಳನ್ನು ಇಳಿಸಿದ ಕೂಡಲೇ ಮುಂಗಾರು ಮಳೆಗೆ ಮೊದಲು ಆಧಾರ ಮರಗಳ ಕಾಂಡ ನೇರವಾಗಿದ್ದು ಮುಳ್ಳು ಮತ್ತು ರೆಂಬೆರಹಿತವಾಗಿರಬೇಕು. ಬಳ್ಳಿಯನ್ನು ಮರಕ್ಕೆ ಹಬ್ಬಿಸಿ ಬಾಳೆನಾರಿನಿಂದ ಗಂಟು ಹಾಕಿ ಕಟ್ಟಬೇಕು. ಕಳೆ ಬರದಂತೆ ಮುಂಜಾಗ್ರತೆಯಾಗಿ ಕ್ರಮವಹಿಸಿ ಪಾತಿಯನ್ನು ಸ್ವಚ್ಛವಾಗಿ ಇಡಬೇಕು. ಗಿಡಗಳ ಬೇಸಿಗೆಯಲ್ಲಿ 2-3 ದಿನಗಳಿಗೊಮ್ಮೆ, ಚಳಿಗಾಲದಲ್ಲಿ 5-6 ದಿನಗಳ ಹೆಚ್ಚು ಇಳುವರಿ ಪಡೆಯಬಹುದು ಹಾಗೂ ಕಳೆ ನಿಯಂತ್ರಣ ಕೂಡ ಸಾಧ್ಯ ಆಗುತ್ತೆ. ಬಳ್ಳಿ ಮರಕ್ಕೆ ಪುನಶ್ಚೇತನ ನೀಡಬೇಕು ಅಂದರೆ ಬಳ್ಳಿ ಇಳಿಸಬೇಕು. ಸಂಪೂರ್ಣ ಬಳ್ಳಿಯನ್ನು ಮರದಿಂದ ಕೆಳಗಿಳಿಸಬೇಕು. ಬಳ್ಳಿಯ ಕೆಳಭಾಗವನ್ನು ಸುರುಳಿಯಾಗಿ ಸುತ್ತಿ ಸುಮಾರು ಇದರಿಂದ ಬರುವ ಚಿಗುರುಗಳಿಂದ ಹೆಚ್ಚು ಇಳುವರಿ ಮತ್ತು ಅಧಿಕ ಗುಣಮಟ್ಟದ ಎಲೆಗಳನ್ನು ಪಡೆಯಬಹುದು. ಈ ಕಾರ್ಯವನ್ನು ಬೇಸಿಗೆಯಲ್ಲಿ ಮಾಡೋದ್ರಿಂದ ನೀರು ಕಡಿಮೆ ಪ್ರಾಶುಕ್ಕೆ ರೋಗ ಮತ್ತು ಬೂದಿ ರೋಗ ಕಾಣಿಸಿಕೊಳ್ಳುತ್ತೆ. ಕೀಟಗಳ ಹತೋಟಿ ಹೇಗೆ ಮಾಡೋದು ಅಂದರೆ ಡೋದ್ರಾವಣ ಅಥವಾ 2 ಗ್ರಾಂ ಕ್ಲೋರೋಥಲೋನಿಲ್ ಪ್ರತಿ ಲೀಟರ್ ನೀರಿನಲ್ಲಿ ಬೆರೆಸಿ ಸಿಂಪರಣೆ, 1 ಗ್ರಾಂ ಕಾರ್ಬನ್ ಡೈಜಿಮ್ ಅನ್ನು ಪ್ರತಿ ಲೀಟರ್ ನೀರಿನಲ್ಲಿ ಕರಗಿಸಿ ಬಳ್ಳಿಯನ್ನು ಇಳಿಸಿದಾಗ ಅಥವಾ 0.5 ಮಿಲಿಲೀಟರ್ ಕ್ಯಾಲಾಕ್ಸಿನ್ ಪ್ರತಿ ಲೀಟರ್ ನೀರಿನಲ್ಲಿ ಮಿಶ್ರ ಮಾಡಿ ತಯಾರಿಸಿದ ಮೀನಿನ ದ್ರಾವಣವನ್ನು 1 ಲೀಟರ್ ನೀರಿನಲ್ಲಿ ಬೆರೆಸಿ ಸಿಂಪರಣೆ ಮಾಡಬೇಕು. ನಿಯಂತ್ರಕವನ್ನು ಕೊಟ್ಟಿಗೆ ಗೊಬ್ಬರ ಅಥವಾ ಎರೆಹುಳು ಗೊಬ್ಬರದ ಜೊತೆಗೆ ಮಿಶ್ರ ಮಾಡಿ ಭೂ ಗಿಡಗಳನ್ನ ಕಂಡ ತಕ್ಷಣ ಕಿತ್ತು ನಾಶ ಮಾಡಬೇಕು. ಗಡ್ಡೆ ತೆಗೆದ ಗುಂಡಿಯಲ್ಲಿ 1 ಯೀಸ್ಟ್ಬಿನ ಸೋಗೆ ಮತ್ತು ಯೂರಿಯಾ ಭೂಮಿಗೆ ಬೆರೆಸೋದ್ರಿಂದಲೂ ಶಿಲೀಂಧ್ರದ ರೋಗಾಣು ಕಡಿಮೆಯಾಗಿ ನಷ್ಟ ಕೂಡ ಕಡಿಮೆ ಆಗುತ್ತೆ. ಮಣ್ಣು ಸುಧಾರಕಗಳಾದ ಬೇವಿನ ಹಿಂಡಿ, ಸುಣ್ಣ, ಪ್ರೆಸ್ ಮಡ್ ಮತ್ತು 2-3 ಬಾರಿ ಬೇವಿನೆಣ್ಣೆ ಮತ್ತು ಇತರೆ ಖನಿಜದ ಎಣ್ಣೆಗಳನ್ನು ಸಿಂಪರಣೆ ಮಾಡಿದ್ರೆ ಹಸಿರು ಬಣ್ಣವುಳ್ಳ ಎಲೆಗಳನ್ನು, ಬಲಿತ ಎಲೆಗಳನ್ನು ತೊಟ್ಟು ಸಹಿತ ಕೊಯ್ಲು ಮಾಡಬೇಕು. 1 ವರ್ಷದಲ್ಲಿ ಪ್ರತಿ ಹೆಕ್ಟೇರ್ನಿಂದ ಸುಮಾರು 20-30 ಲಕ್ಷ ಎಲೆಗಳನ್ನ ನಿರೀಕ್ಷಿಸಬಹುದು. ಪ್ರತಿ ಎಕರೆ ಪ್ರದೇಶದಲ್ಲಿ 25-40 ಪಿಂಡಿಯನ್ನು ಪ್ರತಿ 20 ದಿನಕ್ಕೊಮ್ಮೆ 10 ಕಟ್ಟುಗಳಿರುತ್ತೆ. ಒಟ್ಟಾರೆ 1 ಪಿಂಡಿಯಲ್ಲಿ 10,000 ಎಲೆಗಳಿರುತ್ತೆ. ಮೈಸೂರು ವೀಳ್ಯದೆಲೆಯನ್ನು ಪ್ರತಿನಿತ್ಯವೂ ಬೆಳಗಿನ ಜಾವದಲ್ಲಿ ತೊಟ್ಟು ಸಹಿತ ಕೊಯ್ಲು ಮಾಡಿ ಎಲೆಯನ್ನು ಬಾಳೆನಾರಿನಿಂದ ಕಟ್ಟುಗಳಾಗಿ ಕಟ್ಟಿ ಬಿದಿರಿನ ಬುಟ್ಟಿಯಲ್ಲಿ ಹಾಕಿ ಸ್ಥಳೀಯ ರೈತರು ನೇರವಾಗಿ ಮಾರಾಟ ಮಾಡ್ತಾ ಬಂದಿದ್ದಾರೆ. ಒಟ್ಟಿನಲ್ಲಿ ಈ ತಳಿಯ ಸಮಗ್ರ ಅಭಿವೃದ್ಧಿಗೆ ರೈತರು ತೋಟಗಾರಿಕೆ ಇಲಾಖೆಯೊಂದಿಗೆ ಕೈ ಜೋಡಿಸಬೇಕು. ಆಗಾತಿಲ್ಲ. ಮತ್ತಷ್ಟು ಮಾಹಿತಿಯೊಂದಿಗೆ ಮುಂದಿನ ಕಾರ್ಯಕ್ರಮದಲ್ಲಿ ಮತ್ತೆ ಭೇಟಿಯಾಗೋಣ. ನಮಸ್ಕಾರ. ಕಲ್ಲಿನ ತಡೆಯನ್ನು ಹಾಕೋಣ ಬನ್ನಿರು, ಓಡುವ ನೀರನ್ನು ಹಿಡಿಯೋಣ ಬನ್ನಿರು, ಜಲಧಾರೆ ಜೀವಧಾರೆ ಮಾಡೋಣ ಬನ್ನಿರು, ಜಲಧಾರೆ ಜೀವಧಾರೆ ಮಾಡೋಣ ಬನ್ನಿರು, ಜಲಧಾರೆ ಜೀವಧಾರೆ ಸಲಿಲಧಾರೆ ಜೀವ ಮಾಡೋಣ ಬನ್ನಿರು, ಮಣ್ಣ ಮನೆ ಜೀವ ಸೆನೆ ಮಾಡೋಣ ಬನ್ನಿರು, ಜಲಧಾರೆ ಜೀವಧಾರೆ ಮಾಡೋಣ ಬನ್ನಿರು, ಜಲಧಾರೆ ಜೀವಧಾರೆ ಮಾಡೋಣ ಬನ್ನಿ, ಜಲಧಾರೆ ಜೀವಧಾರೆ ಸಲಿಲಧಾರೆ ಜೀವನಧಾರೆ. ನಾಲೆಯಲ್ಲಿ ನೀರನ್ನು ನಿಲ್ಲಿಸೋಣ ಬನ್ನಿರು, ಹರಿಯುವ ನೀರನ್ನು ಇಂಗಿಸೋಣ ಬನ್ನಿರು, ಜಲಧಾರೆ ಜೀವಧಾರೆ ಮಾಡೋಣ ಬನ್ನಿರು, ಜಲ